ಚುಕುನ್ ಗುಣಿಯಾಗಿ ಭಯಪಡಬೇಡಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. 51 ನಿಮಿಷ. ಶ್ರೀರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮೆಣಸಿನಕಾಯಿಯಲ್ಲಿ ಕರಿ ಜಿಗಿ ಹುಳುವಿನ ನಿರ್ವಹಣೆ ಕುರಿತು ಡಾಕ್ಟರ್ ಅರುಣಕುಮಾರ್ ಹೊಸಮನಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ಮಸ್ಕಿ ತಾಲೂಕಿನ ಮಾರಲ್ದಿನ್ನಿ ತಾಂಡದ ರೈತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ 7:18 ಪ್ರಾಯೋಜಿತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರ್ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. 10 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಾಹಿತಿಯನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆ, ಅಲ್ಲಲ್ಲಿ ಹೂ ಬಿಡ್ತಕ್ಕಂಥ ಹಂತ, ಕಾಯಿ ಕಟ್ತಕ್ಕಂಥ ಹಂತದಲ್ಲಿ ಬೆಳೆ ನೋಡ್ಬೋದು. ಹಲವಾರು ಕೀಟಗಳ ಸಮಸ್ಯೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಒಂಥರ ಕೀಟ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಹತೋಟಿ ವಿಭಾಗ, ಮೆಣಸಿನಕಾಯಿಯಲ್ಲಿ ರೈತರು ಅನಾವಶ್ಯಕವಾಗಿ ಎಲ್ಲ ಔಷಧಿಗಳನ್ನು ಸಿಂಪರಣೆ ಮಾಡ್ತಾ ಇರ್ತಾರೆ. ಯಾರು ಸಿಂಪರಣೆ ಯಾರು ಹೇಳಿದರು, ಅಥವಾ ಡೀಲರ್ಸ್ ಅಂಗಡಿಯಲ್ಲಿ ಹೇಳಿದರು, ಅಥವಾ ಯಾವುದೋ ಒಬ್ಬ ರೈತ ಹೇಳಿದ ಅಂಥೇಳಿ ಹಲವಾರು ಕೀಟನಾಶಕಗಳ ಸಿಂಪರಣೆ ಮಾಡ್ತಾ ಇದ್ದಾರೆ. ಅನಾವಶ್ಯಕ ಖರ್ಚು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಕೀಟ ಹತೋಟಿ ಸರಿಯಾಗಿ ಆಗೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಅಂತ ವಿಚಾರವಾಗಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಹೇಳಬೇಕಾಯ್ತಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆ, ಅದರಲ್ಲೂ ಕೂಡ ದೇವದುರ್ಗ ತಾಲೂಕಿನಲ್ಲಿ ಬಹಳ ಅಧಿಕ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ನಾವು 2 ದಿವಸಗಳ ಹಿಂದೆಗಡೆ ನಾನು ಮತ್ತು ನನ್ನ ಇನ್ನೊಬ್ಬ ಸಹೋದ್ಯೋಗಿಯಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ಸಮಸ್ಯೆಗಳು ಏನಿದೆ ಮೆಣಸಿನಕಾಯಿಲ್ಲ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಈ ಮುಟ್ರ ಅಂತ ಏನು ಕರಿತೀವಿ, ಮೇಲ್ಮುಟ್ರಾಗಿರ್ಬೋದು ಅಥವಾ ಕೆಳಮುಟ್ರಾಗಿರ್ಬೋದು, ಅದರ ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಮಾರಿ ಈ ಎಲ್ಲ ಪ್ರದೇಶದಲ್ಲಿ ಭಾಳಷ್ಟು ಅಧಿಕ ಪ್ರಮಾಣದಲ್ಲಿ ಈ ಒಂದು ಮುಟ್ರದ ಒಂದು ಬಾಧೆ ಇತ್ತು. ಮೆಣಸಿನಕಾಯಿ ಏನಿದೆ ಅಧಿಕ ಪ್ರಮಾಣದಲ್ಲಿ ಹೂ ಬಿಡೋ ಹಂತದಲ್ಲಿದೆ. ಸೊ ಅಲ್ಲಿ ರೈತರಿಗೆ ಹೋದ ವರ್ಷ ಭಾಳಷ್ಟು ರೈತರು ಇದೆ. ಸೊ ಆ ಬ್ಲ್ಯಾಕ್ ಥ್ರಿಪ್ಸ್ ನುಸಿಯ ಬಾಧೆ ಭಾಳಷ್ಟು ಕಂಡು ಬರ್ತಾ ಇದೆ. ರೈತರಿಗೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಎಲ್ಲ ಈ ನುಸಿಗಳು ಕಾಣ್ತಾ ಇದೆ ಹೂವಿನಲ್ಲಿ, ಎಲ್ಲವೂ ಕೂಡ ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅದರ ಜೊತೆಗೆ ಈ ನಮ್ಮ ಪರಾಗಸ್ಪರ್ಶ ಆಗಲಿಕ್ಕೂ ಕೂಡ ಈ ಒಂದು ನುಸಿಗಳ ಸಂಖ್ಯೆ ಇರಲೇಬೇಕು. ಆದರೆ ಈ ಬಿಟ್ಟು ಒಂದು ಸ್ವಲ್ಪ ನುಸಿ ಕೆಂಪು ಇರೋಂಥ ಒಂದು ಈ ಒಂದು ಪದ್ಧತಿ ನಾವು ನೋಡ್ತಾ ಇರ್ತೀವಿ. ಈ ಒಂದು ಮೇಲ್ಮುಟ್ರೂ ಆಗಿರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಆದರೆ ಅದರ ಜೊತೆಗೆ ಈ ಚೆನ್ನಾಗಿ ಈ ಬೆಳೆ ಚೆನ್ನಾಗಿ ಕಾಣಬರೋದಿಲ್ಲ ಅಂತಂದರೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ದಿಸೆಯಲ್ಲಿ ಬಹಳಷ್ಟು ರೈತರು ಅಧಿಕವಾದ ಕೀಟನಾಶಕಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತರು ಒಂದು ನೆನಪಿನಲ್ಲಿ ಇಟ್ಕೋ, ಆ ಸಮಯದ ಅನುಗುಣವಾಗಿ ಅಂತಂದರೆ ಯಾವುದೇ ಒಂದು ನಾವು ಕೀಟನಾಶಕ ಬಳಕೆ ಮಾಡಿದರೂ ಕೂಡ ಸಮಯ ತಗೋತದೆ. ಒಂದು 4 ದಿವಸ 5 ದಿವಸ ಆದರೂ ಸಮಯ ಬೇಕು. ಅಂದರೆ ಹೊಸ ಚಿಗುರು ಬಂದಾಗ ಅಷ್ಟೇ ನಿಮಗೆ ಗೊತ್ತಾಗ್ತದೆ ಈ ಒಂದು ಕೀಟದ ಬಾಧೆ ಕಡಿಮೆ ಆಗಿದೆಯೋ ಅಥವಾ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ಪ್ರಚಲಿತವಾಗಿ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಹೋದ ವರ್ಷ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬೆವೇರಿಯ ಬ್ಯಾಸೇನ ಅನ್ನೋ ಒಂದು ಜೈವಿಕ ರೈತರು ಹೊಲಗಳಲ್ಲಿ ಈ ಬೆವೇರಿಯ ಬ್ಯಾಸೇನ ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಇವೆರಡನ್ನು ಮಿಶ್ರಣ ಮಾಡಿ ರೈತರು ಏನಾದರೂ ಉಪಯೋಗ ಮಾಡಿದರೆ ಏನಾದರೂ ಫಲಿತಾಂಶಗಳು ಚೆನ್ನಾಗಿ ಬರ್ತೇವೆ ಅನ್ನೋ ಒಂದು ದಿಶೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅಂದರೆ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೀವಿ. ಈ ಪ್ರಾತ್ಯಕ್ಷತೆ ಏನಾಗಿದೆ ಅಂತಂದರೆ ಈ ವರ್ಷ ತುಂಬ ರೈತರಿಂದ ರೈತರಿಗೆ ಅದರ ಒಂದು ಫಲಿತಾಂಶಗಳ ಅರಿವು ಜಾಸ್ತಿ ಆಗಿ ಈ ಒಂದು ವರ್ಷದಲ್ಲಿ ಅದರಲ್ಲೂ ಕೂಡ ಇತ್ತೀಚಿನ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಬಂದು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಮುಟ್ರ್ ಅಂತ ಏನು ಕರಿತೀವಿ, ಮುಟ್ರ್ ಆಗಿರ್ಬೋದು ಅಥವಾ ಈ ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ರೈತರು ಏನದ ಅಂತಂದರೆ ಈ ನಮ್ಮ ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಬಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಪ್ರೊಡಕ್ಷನ್ ಕೂಡ ನಾವು ರೈತರಿಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಆದಷ್ಟು ತ್ವರಿತಗತಿಯಲ್ಲಿ ಎಷ್ಟರ ಮಟ್ಟಿಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅಂತಂದರೆ ಭಾಳಷ್ಟು ರೈತರು ನಮ್ಮ ಹತ್ರ ಬರ್ತಾರೆ, ಬಂದು ಚರ್ಚೆ ಮಾಡ್ತಾ ಇರ್ತಾರೆ. ಸರ್, ಎಲ್ಲ ಥರದ ಕೀಟನಾಶಕಗಳನ್ನು ಬಳಕೆ ಮಾಡಿದ್ದೀವಿ, ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಿಂದ ತೆಗೆದುಕೊಂಡು ಹೋಗಿರುವಂಥ ಬೆವೇರಿಯ ಬ್ಯಾಸಿಯನ್ನು ಮತ್ತು ವರ್ಟಿಸಿಲಿಯಂ ಲೆಕ್ಯಾನಿ ಸತತವಾಗಿ 2 ಸಲ ಸಿಂಪಡಣೆ ಮಾಡಿದಲ್ಲೇ ಆದಲ್ಲಿ ಅಂತಂದರೆ, ಯಾಕಂತಂದರೆ ಇವು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಆಗಿ ಉಪಯೋಗ ಮಾಡಬೇಡ್ರಿ ಅಂತೇಳಿ ನಾವು ರೈತರು ಮುಂಚೆನೇ ಹೇಳ್ತಿರ್ತೀವಿ. 1 ಕೆಜಿ ಬೆವೇರಿಯ ಬ್ಯಾಸಿಯನ್ನು ಅದ್ರ ಜೊತೆಗೆ 1 ಕೆಜಿ ವರ್ಟಿಸಿಲಿಯಂ ಲೆಕ್ಯಾನಿ ಇವೆರಡನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದಲ್ಲೇ ಆದರೆ ಅಂತಂದರೆ 2 ಸಲ ಕಂಟಿನ್ಯೂ ಅವರು 50-60% ಈ ಒಂದು ಕೀಟದ ಹಾವಳಿ ಕಡಿಮೆ ಆಗಿದೆ ಅನ್ನೋಂಥ ಒಂದು ರೈತರ ಅಭಿಪ್ರಾಯ ಲಾಗಿ ಸುಮಾರು 50-60% ಆದರೂ ಕೂಡ ಈ ಒಂದು ಕೀಟಗಳ ಹಾವಳಿ ಕಡಿಮೆ ಆಗ್ತದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಅದೇ ರೀತಿ ಕೂಡ ರೈತರ ಒಂದು ಅಭಿಪ್ರಾಯ ಏನಿದೆ ತುಂಬ ಒಳ್ಳೆಯ ಅಭಿಪ್ರಾಯ ಬರೋದ್ರಿಂದ ಭಾಳಷ್ಟು ರೈತರು ನಮ್ಮ ಒಂದು ಪ್ರಯೋಗಾಲಯಕ್ಕೆ ಬಂದು ಈ ವಿಭಾಗಕ್ಕೆ ಬಂದು ಈ ಮೆಣಸಿನಕಾಯಿಲಿ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಇದೆ, ಮುಟ್ರಾಗಿರ್ಬೋದು ಅಥವಾ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿಗೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಹೋದ ವರ್ಷ ನಾವಲ್ಲೆಲ್ಲ ಒಂಥರ ಪ್ರಾತ್ಯಕ್ಷತೆಗಳನ್ನು ಮಾಡಿದ್ದೀವಿ. ಆ ಒಂದು ಮುಖಾಂತರ ಭಾಳಷ್ಟು ರೈತರು ನಮ್ಮ ಒಂದು ವಿಭಾಗಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಳ್ಳಾರಿಯಿಂದ ಸುಮಾರು ರೈತರು ಹೋದ ವರ್ಷನೂ ನಾವು ಬಸ್ ಫಲಿತಾಂಶ ಬಂದಿರೋದ್ರಿಂದ ಭಾಳಷ್ಟು ರೈತರು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. 1 ಎಕರೆಗೆ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಅಂತಂದರೆ ಸುಮಾರು 10 ಗ್ರಾಮ್ 1 ಲೀಟರ್ ನೀರಿಗೆ ಅಂತ ಹೇಳ್ಬೋದು. 5-10 ಗ್ರಾಮ್ 1 ಲೀಟರ್ ನೀರಿಗೆ 5-10 ಗ್ರಾಮು ಬೆವರಿಯ ಬ್ಯಾಸೆಯನ್ನು ಮತ್ತು 5-10 ಗ್ರಾಮ್ನಷ್ಟು ಈ ವಟಿಸಿಲೊಂದು ಮೆಣಸಿನಕಾಯಿಯಲ್ಲಿ ಬರುವಂಥ ಅದರಲ್ಲೂ ಕೂಡ ಇವೇನು ರಸಯುರ ಕೀಟಗಳು ಬರ್ತಾ ಇದ್ದಾವೆ, ಆ ರಸಯುರ ಕೀಟಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿ ಭಾಳಷ್ಟು ನಾವು ಈ ಒಂದು ಉತ್ಪಾದನೆ ಮಾಡ್ತಾ ಇದ್ವಿ. ಬೆವೇರಿಯ ಬ್ಯಾಸೇನ ಆಗಿರೋ ವಿಶ್ವವಿದ್ಯಾಲಯದ ಕಡೆಯಿಂದ ರೈತರ ಸೇವೆಗೆ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿಯ ಹೆಚ್ಚಿನ ದರವನ್ನು ನಿಗದಿ ಮಾಡದೆ ಆದಷ್ಟು ರೈತರಿಗೆ ಅನುಕೂಲ ಆಗಲಿ, ಈ ನಮ್ಮ ಭಾಗದ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಳ್ಳೆಯ ಫಲಿತಾಂಶ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು 1 ಕೆಜಿ ಬೆವೇರಿಯ ಬ್ಯಾಸೇನಗೆ 150 ರೂಪಾಯಿ ಮತ್ತು 1 ಕೆಜಿ ವರ್ಟಿಸಿಲಿಯಂ ಲೆಕ್ಯಾನಿಗೆ 150 ರೂಪಾಯಿ ಅಂದರೆ ಸುಮಾರು 1 ಎಕರೆಗೆ 300 ರೂಪಾಯಿ ಖರ್ಚಾಗುತ್ತೆ ರೈತನಿಗೆ. 1 ಸಲ ಸಿಂಪಡಣೆ ಮಾಡಿದಲೇ ಆದರೆ 2 ಸಲ ಸಿಂಪಡಣೆ ಮಾಡೋದ್ರಿಂದ 600 ರೂಪಾಯಿ ಆಗುತ್ತೆ. ಸೊ ಅಲ್ಲಿ ರೈತರಲ್ಲಿ ಬರ್ತಕ್ಕಂಥ ಮುಟ್ರು ಇರ್ಬೋದು, ರಸ ಇರ್ತಕ್ಕಂಥ ಕೀಟ ಇರ್ಬೋದು, ಅಥವಾ ಇದೇನು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ರೈತರು ಹೇಳ್ತಿದ್ದಾರೆ, ಆ ಒಂದು ಕೀಟದ ನಿರ್ವಹಣೆಗಾಗಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು ಹೇಳಿದ ಹಾಗೆ ಬೇವೆ ಪ್ರತಿ ಲೀಟರ್ ನೀರಿಗೆ 5-10 ಗ್ರಾಮ್ ಅನ್ನನ ಹಾಕಿ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ, ಅಂದರೆ 2 ಸಿಂಪರಣೆಯನ್ನು, ಮೊದಲು ಸಿಂಪರಣೆ ಆದ ಒಂದು ವಾರದ ನಂತರ ಮತ್ತೆ 2ನೇ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಕರಿ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಹೇಳ್ತಾರೆ ರೈತರು, ಮೆಣಸಿನಕಾಯಿಯಲ್ಲಿ ಇತ್ತೀಚೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಒಂದು ಹತೋಟಿಯನ್ನು ಮಾಡಬಹುದು. ರೈತ ಬಾಂಧವರು ಈ ಒಂದು ತಂತ್ರಜ್ಞಾನದ ಸದುಪಯೋಗವನ್ನು ಪಡ್ಕೊಳ್ಳಿ. ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟನಾಶಕಗಳು ರೈತರು ಇಲ್ಲಿಂದ ತಗೊಂಡು ಹೋಗಿ ಸಿಂಪರಣೆ ಮಾಡೋದ್ರ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಫಲಿತಾಂಶವನ್ನು ಕಾಣಬಹುದು. ರೈತರು ಇದನ್ನು ಅಳವಡಿಸಿಕೊಳ್ಳಂತ ಹೇಳೋಣ. ಮಾಹಿತಿ ಹಂಚಿಕೊಂಡಂಥ ಡಾಕ್ಟರ್ ಇದುವರೆಗೆ ಮೆಣಸಿನಕಾಯಿಯಲ್ಲಿ ಕರಿಜುಗಿ ಹುಳುವಿನ ನಿರ್ವಹಣೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಹೊಸ हर जोखिम से निकल कर फसल आए सुरक्षित हो जाए फसल बीमा से हर किसान फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में किसान कल्याण मंत्रालय भारत सरकार ಈಗ ಕೇಳಿ ಮಸ್ಕಿ ತಾಲೂಕಿನ ಮಾರಲ್ದಿನಿ ತಾಂಡದ ರೈತರಾದ ಬಜ್ಜಪ್ಪ ಅವರ ಕಬ್ಬಿನ ಬೇಸಾಯದ ಅನುಭವಗಳನ್ನು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಭಜ್ಜಪ್ಪ ಅಂಥೇಳಿ ಇವರು ಮಸ್ಕಿ ತಾಲೂಕಿನ ಮಾರಲ್ದಿನ್ನಿ ತಾಂಡದ ರೈತರು ಇವರು ಈ ವರ್ಷ ವಿಶೇಷವಾಗಿ 4 ಎಕರೆಯಲ್ಲಿ ಕಬ್ಬನ್ನು ಹಾಕೊಂಡಿದ್ದಾರೆ ಬೇರೆ ಬೆಳೆಗಳನ್ನು ಬೆಳೀತಿದ್ರು ಪ್ರತಿ ವರ್ಷವೂ ಕೂಡ ಈ ವರ್ಷ ಕಬ್ಬನ್ನು ಹಾಕ್ಕೊಂಡಿದ್ದಾರೆ ಯಾಕೆ ಕಬ್ಬನ್ನು ಹಾಕ್ಕೊಂಡ್ರು ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅದರ ಬೇಸಾಯ ಕ್ರಮಗಳನ್ನು ಈ ವರ್ಷ ಅವರು ಹೇಗೆ ನಡೀತಿದೆ ಎಂಬಂಥ ಒಂದು ಮಾಹಿತಿಯನ್ನು ಅವರ ಕಬ್ಬಿನ ಬೇಸಾಯದ ಅನುಭವಗಳನ್ನು ಇವತ್ತು ನಮ್ಮ ರೈತರ ಜೊತೆ ಅವರು ಹಂಚಿಕೊಳ್ತಿದ್ದಾರೆ ಬಜ್ಜಪ್ಪ ಅವರೇ ಈಗ ಕಬ್ಬು ಹಾಕೊಂಡಿರಿ ಮೊದಲು ಏನು ಹಾಕ್ತಿದ್ರಿ ಬೆಳಗ್ಗೆ ಮೊದಲು ಹತ್ತಿ ಹಾಕ್ತಿದ್ರಿ ಅದು ಸರಿಗೆ ಬರೀಗೆಲ್ಲ 4-5 ಕಾಯಿ ಆಗ್ತಾವ ಮತ್ತು ಹಂಗೆ ಹಾಳಾಗ್ತಾವ್ರಿ ಅದಕ್ಕೆ ಬ್ಯಾಸರ ತಿಂದ ಕಬ್ಬು ಹಾಕ್ಬಿಟ್ಟಿವಿ ಸರ್ ಅದು ಮತ್ತೆ ನಾವು ಆ ಕಡೆ ಹೋಗಿ ನೋಡಿದೀವ್ರಿ ಎಲ್ಲಿಗೆ ಮುದ್ದೆ ಬಾಳ ಕಡೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ಮಾನವಿ ಆಗಿರ್ಬೋದು ದೇವದುರ್ಗದಲ್ಲಿ 1-2 ಎಕರೆಯಲ್ಲಿ ಹಾಕ್ತಾರೆ ನೀವು 4 ಎಕರೆಯಲ್ಲಿ ಹಾಕಿಂಡ್ರಿ 4 ಎಕರೆ ಬಹಳ ಆತಲ್ಲ ಮತ್ತೆ ಏನ್ ಮಾಡ್ಬೇಕು ಸರ್ ಮತ್ತೆ ಹಾಕಿಬಿಟ್ಟಿವಿ ಮತ್ತೆ ಎಲ್ಲಾರ ಕಳಿಸ್ಬೇಕು ಮತ್ತೆ ಫ್ಯಾಕ್ಟರಿಯಲ್ಲಿ ಕಳಿಸ್ಬೇಕು ಇಲ್ಲಿಂತೂ ಮಾಡಕ್ ಬರೀಗಿಲ್ಲ ಜಾಸ್ತಿ ಐತಿ ಕಳಿಸಿ ಮತ್ತೆ ಏನಾರ ಮಾಡ್ಬೇಕು ಅದನ್ನ ಏನೋ ಒಂದು ಮಾರುಕಟ್ಟೆ ಕಬ್ಬನ್ನು ನಾಟಿ ಮಾಡ್ಬೇಕಪ್ಪ ಅಂತಂದರೆ ತಳಿ ಆಯ್ಕೆ ಮಾಡ್ಕೋಬೇಕು ಯಾವುದು ಬರ್ತು ಚಲೋ ಅನಂತರ ದಪ್ಪ ಗೇಣಿಂದು ಅಥವಾ ಉದ್ದೊಂದು ತಳಿ ಮುಖ್ಯ ಇದರದ್ದು ಯಾವ ತಳಿ ಹಾಕೊಂಡಿರಿ ಯಾರು ಮಾಹಿತಿ ಕೊಟ್ರು ನಮ್ಮ ಹುಡುಗ ನಮ್ಮ ಅಂದ್ರೆ ಕಣಕಿ ಕಟ್ ಮಾಡಿತ್ತಂದ್ರೆ ಕಣಕಿ ಕಟ್ ಮಾಡಿವಿ ಕಣಕಿ ತಂದಿವಿ ಈಗ 4 ಎಕರೆಗೆ ಕಬ್ಬು ಹಾಕಿದ್ಮೇಲೆ ಎಷ್ಟು ಕಣಕಿ ಹೋದು ಎಷ್ಟು ಬೀಜ ಹೋದು ನಿಮ್ಮ 11 ಟನ್ ಹೋಗ್ಯಾವ್ರಿ ಸರ್ 11 ಟನ್ ಬೀಜ ಹೋಗ್ಯಾವ ಟನ್ ಎಲ್ಲಿಂದ ತಂದ್ರಿ ಮುದ್ದೆಬಾಳು ಕಳ್ಳಿಂದ ತಂದ್ವಿ ಮುದ್ದೆಬಾಳು ಮುದ್ದೆಬಾಳು ಅಲ್ಲಿ ನಿಮ್ಗೆ ಹೆಂಗ್ ಬಿತ್ತು ಅದು 3,800 ಟನ್ನಿಂದ ಇಲ್ಲಿ ಮಾರಲ್ದಿನ್ನಿ ತಾಂಡಕ್ ಹಾಕೊಂಬರ್ಬೇಕಪ್ಪ ಅಂತಂದ್ರೆ ಹೆಂಗ್ ಲಾರಿ ಹಾಕೊಂಬಂದ್ರೆ ನಟದ ಹಾಕೊಂಬಂದ್ರೆ ಹೆಂಗ್ ಹಾಕ್ ಮಾಡ್ಕೊಂಡ್ರಿ ಟ್ರಾನ್ಸ್ಪೋರ್ಟ್ ಅಂದ್ರೆ ಮಡಿಕೆ ಗೇರಿ ಹಾಕೋದು ಅಲ್ಲಿಂದ ತಂದ್ರಿ ಅಲ್ಲಿಂದ ತಂದಿವಿ ಇಲ್ಲಿ ನಮ್ಮಲ್ಲಿ ಯಾರು ಸಿಗ್ಲಿಲ್ಲ ಸಿಗ್ಲಿಲ್ಲ ಇಲ್ಲಿ ಯಾರು ಮಾಹಿತಿ ಇಲ್ಲ ಇಲ್ಲಿ ನಮ್ಮಲ್ಲಿ ಹೆಂಗ್ ಪ್ರಾರಂಭದಲ್ಲಿ ಚಲೋ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಭೂಮಿಯನ್ನ ಹೆಂಗ್ ಸಿದ್ಧತೆ ಮಾಡ್ಕೊಂಡ್ರಿ ಭೂಮಿನ ಹೆಂಗ್ ತಯಾರ್ ಮಾಡಿ ಭೂಮಿ ಹದ ಮಾಡಿ ನಾಟಿ ಮಾಡಿವಿ ಅದನ್ನ ಹಾಕಿವಿ ಮೊದಲಿಗೆ ಏನಾದ್ರು ತಿಪ್ಪೆ ಗೊಬ್ಬರ ಹಾಕ್ಲಿಲ್ಲ ಇಲ್ಲ ಹಾಕ್ಲಿಲ್ಲ ಹಾಕ್ಲಿಲ್ಲ ಹಾಕ್ಲಿಲ್ಲ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದ್ರೆ ಮತ್ತೆ ಚಲೋ ಇಳುವರಿ ಬರ್ತದಂದ್ರ ಏನು ಮತ್ತೆ ಅಲ್ಲಿ ನಮ್ಗೆ ಎಷ್ಟು ಮಾಹಿತಿ ಇಲ್ರಿ ಮಾಹಿತಿ ಇಲ್ಲದಾಗ ನಾವು ಹಂಗೆ ಮಾಡೀವಿ ಅದು ತಿಪ್ಪೆ ಗೊಬ್ಬರ ಹಾಕಿದ್ರೆ ಹುಳ ಬರ್ತವ ಅಂತ ಮಾಹಿತಿ ಕೊಟ್ರು ಅವರು ಅದಕ್ಕೆ ನಾವು ಈ ತರ ಸಾಲಿ ಸಾಲಿ ಮುದ್ದೆ ಬಾಳ ಕಡೆಯಲ್ಲಿ ನೋಡ್ಕೊಂಡ್ ಬಂದ್ರ ಅವರು ಅಷ್ಟೇ ಕೊಟ್ಟಿದ್ರ ಅವ್ರು ಅಷ್ಟೇ ಕೊಟ್ಟಿದ್ರು ಅವರೇ ತಂದು ಅದು ಮಾರ್ಕ್ ಮಾಡಿ ಹಾಕಿ ಹೋಗ್ಯಾರ ಈ ಬೀಜದಿಂದ ಬೀಜಕ್ಕೆ ಗಣಕಿನ ಗಣಕಿ ಹಾಕ್ತಿರಲ್ಲ ಒಳಗ ಅದು ಹೆಂಗ ಅಂತರ ಗಣಕಿ ಗಣಕಿ ಗಣಕಿ ಇಟ್ಟ ಮೇಲೆ ಬೀಜ ಇಟ್ಟ ಮೇಲೆ ಎಷ್ಟು ದಿನಕ್ಕೆ ಅದು ಮೊಳಕೆ ಹೊಡ್ತದ್ರಿ ಬಜ್ಜಪ್ಪ ಅವರ ಅದು 20 ದಿವಸದ ಮೇಲೆ ಮೊಳಕೆ ಬಿಡುತ್ತೆ 20 ದಿವಸಕ್ಕೆ ಹಾ 20 ದಿವಸಕ್ಕೆ ಒಂದೊಂದೊಂದು ಮೊಳಕೆ ಬಿಡ್ತೈತಿ ಅಂದ್ರೆ 8 ದಿವಸ ಕೆಲವೊಬ್ರು ಏನ್ ಮಾಡ್ತಾರೆ ನೀರು ಹೊಲಕ್ಕೆ ಹಾಸಿದ ಮೇಲೆ ಮಡಕೆ ಹೊಡೆದ ಮೇಲೆ ಹಸಿ ಇದ್ದಾಗ ಗಿಣಿಕ್ ಇಡ್ತಾರ ಆಮೇಲೆ 20 ದಿವಸಕ್ಕೆ ಮೊಳಕೆ ನಾಟಿ ಬಂತು ನಾಟಿ ಬಂತು ಮೊಳಕೆ ನಾಟಿದ್ಮೇಲೆ ಗೊಬ್ಬರ ಹೆಂಗ್ ಸರ್ಕಾರ ಗೊಬ್ಬರ ಯಾವಾಗ ಕೊಟ್ರೆ ಮಾಡಿಕೊಟ್ರ ಮಿಕ್ಸ್ ಮಾಡಿ ಕೊಟ್ಟಿವಿ ಏನು ಉಗ್ಗಿದ್ರ ಏನು ಎಡಿ ಬುಡಕ ಹಾಕಿದ್ರಿ ಇಲ್ಲ ಸಾಲಿಗೆ ಉಗ್ಗಿ ಒಂದ್ಸಲ ಕಸ ತೆಗೆದಿವಿ ಒಂದ್ಸಲ ಎರಡ್ ಸಲ ಕೈಗಳೇ ಕೈಗಳೇ ಕಸ ಆಳಿಂದ ತೆಗಿಸಿರಿ ಆಳಿಂದ ಮತ್ತೆ ಕಸ ತೆಗಿಸಿವಿ ಕಸದ ಎಣ್ಣೆ ಏನು ಹೊಡಿಲಿಲ್ಲ ಹೊಡಿಲಿಲ್ಲ ಹೊಡಿಲಿಲ್ಲ ಅವ್ರ ಅಂದ್ರು ಅಷ್ಟು ನಮಗೆ ಮಾಹಿತಿ ಇಲ್ಲ ಹೊಡಿಲಿಲ್ಲ ಈಗ ಬಜ್ಜಪ್ಪ ಅವರು ಈಗ ನೀವು ತಿಂಗಳ ಕಟಾವು ಬರ್ತದೆ ಕಟಾವು ಬರ್ತಾ ತಿಂಗಳದಾಗ ಕಟಾವು ಬರ್ತಾ ಹೇಳ್ಕೊಳ್ಳುವಂತ ಸಮಸ್ಯೆಗಳು ಹುಳ ಅವು ಇವು ಏನೋ ಬರಲಿಲ್ಲ ಏನು ಏನು ಬರಲಿಲ್ಲ ಏನು ಎಣ್ಣೆ ಗಿಣ್ಣ ಏನು ಸ್ಪ್ರೇ ಮಾಡಿಲ್ಲ ಮಾಡಿಲ್ಲ ಸ್ಪ್ರೇ ಮಾಡಿಲ್ಲ ಒಂದು ಸ್ಪ್ರೇ ಮಾಡಿಲ್ಲ ನೀವು ಇಲ್ಲವರೆಗೂ ಇಲ್ಲ ಇಲ್ಲ ಇಲ್ಲ ಸ್ಪ್ರೇ ಮಾಡಿಲ್ಲ ಈಗ ಕೆಲವೊಂದ್ ಕಡೆ ಕಬ್ಬಿಗೆ ಹುಳ ಬರ್ತಾವ ಕೆಲವೊಂದ್ ದಂಟುಗಳಲ್ಲಿ ತಿಂದು ಬಿಡ್ತಾವ ಊರು ಸಮೀಪ ಐತಿ ಕಬ್ಬ ನೀವು ಒಬ್ಬರೇ ಹಾಕಿರಿ ದಕ್ಕಡಕ್ಕೆ ಇಲ್ಲನ ಇಲ್ಲ ಸರ್ ನಾವ್ ಇಲ್ಲೇ ಇರ್ತೀವಿ ಹೊಲದಾಗ ಇರ್ತೀವಿ ತೊಳಗಳ ಬರ್ತಾವ ಇಲ್ಲ ಇಲ್ಲ ಬಂದಿಲ್ಲ ಯಾವ್ದ್ ಬಂದಿಲ್ಲ ಇಲ್ಲಿ ಬಂತಪ್ಪ ಅಂತಂದ್ರೆ ಹೊಲ ಹೊಲನ ಹಾಳು ಮಾಡ್ಬಿಡ್ತಾವ ಹೌದೌದ್ರಿ ಈ ತಗಿತದ ಬಂದಿಲ್ಲ ಇನ್ ಮೇಲೆ ಏನ್ ಬರ್ತೇ ಏನ್ ಮಾಡ್ತೇವೆ ಈ ಗೊಬ್ಬರ ಏನು ಸ್ಟಾರ್ಟಿಂಗ್ ಕೊಟ್ರಿ ಮತ್ತ 2 ಸಲ ನಾ ಗೊಬ್ಬರ ಕೊಟ್ಟಿದ್ದು 3 ಸಲ ಕೊಟ್ಟಿವಿ ಸರ್ ಗೊಬ್ಬರ 3 ಸಲ DAP ಪೊಟಾಸ್ ಕಾಂಪ್ಲೆಕ್ಸ್ ಎಲ್ಲ ಕೊಟ್ಟಿವಿ 2 ತಿಂಗಳಾದ್ಮೇಲೆ ಮತ್ತೆ ಒಂದ್ಸಲ ಕೊಟ್ಟಿವಿ ಮತ್ತೆ 2 ತಿಂಗಳ ಮತ್ತೆ ಕೊಟ್ಟಿವಿ ಈಗ 9 ತಿಂಗಳ ಬೆಳೆಯುತ್ತೆ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಚೀಲ ಗೊಬ್ಬರ ಹೋಗಿದೆ ಇಲ್ಲಿವರೆಗೂ? ಒಂದು 12 ಟನ್ ಬೀಜ ಆಯ್ತು, ಗೊಬ್ಬರ ಆಯ್ತು, ಜೊತೆಗೆ ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡಿರಿ 4 ಎಕರೆ ಕಬ್ಬಿಗೆ? ಒಂದು 20 ಹೋಗೈತೆ ಸರ್. 1,20,000? 20,000. ಒಂದು 1,20,000. ಹೆಂಗ ಅನ್ಸುತ್ತೆ ಎಷ್ಟು ಟನ್ ಇಳುವರಿ ಬರಬಹುದು ಅವ್ರು ಹೇಳ್ತಾರೆ? ಕಬ್ಬು ಕಡೆಯವರು ನೀವ ಕಡೆ ಬರುತ್ತ ಲೇಬರ್ ಬೇರೆ ಹೆಂಗ್ ತರ್ಸ್ರಿ? ಅವ್ರಿಗೆ ಕೊಟ್ಟು ಕಳಿಸ್ತಾರ ಲೇಬರ್ ಹೋಗ್ಬೇಕು ಮೊದ್ಲ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡ್ರೆ? ಹಾ, ಮಾಡ್ಕೊಂಡಿವಿ ಸರ್. ಅಗ್ರಿಮೆಂಟ್ ಕೊಟ್ಟು ಬಂದಿವಿ. ಎಲ್ಲಿ? ಇಲ್ಕಲ್ಲ, ಅವರು ಸುಬ್ರೇಜಾರ ಇಡ್ತಾರಂತ ಅಲ್ಲಿ ಅವ್ರು ಬಂದು ನೋಡಿ ಹೋಗ್ಯಾರ, ಅವ್ರಿಗೆ ಕೊಟ್ಟಿವಿ. ಈಗ ಕಾಲಕಾಲಕ್ಕೆ ಏನಾರು ರೋಗ ಗೊಬ್ಬರ ಹಾಕ್ಬೇಕು, ಎಣ್ಣೆ ಹೊಡಿಬೇಕು, ಈ ಸಲ ಹಿಂಗೆ ಮಾಡಿ ನಾಟಿ ಮಾಡ್ಬೇಕು, ಬಂದ ಏನಾರು ಅವರು ಹೋಗ್ಯಾರ. ಮತ್ತು ನಾವು ಫೋನ್ಲೈನ್ ಕೇಳಿ ನಾಟಿ ಮಾಡಿವಿ, ಇದಕ್ಕೆ ಹಿಂಗೆ ಹಾಕ್ಬೇಕು ಅಂದರು, ಹಿಂಗೆ ಹಾಕ್ಬೇಕಂದ್ರು. ಹತ್ತಿ ಹಾಕಿರ್ತಾರೆ, ತೊಗರಿ ಹಾಕಿರ್ತಾರೆ, ಶೇಂಗಾ ಹಾಕಿರ್ತಾರೆ. ಏನು ಅನಿಸ್ತು ಪ್ರಾರಂಭದಲ್ಲಿ ಇದು ಚಲೋ ಇಳುವರಿ ಬರ್ತಂತ ಹೇಳಿ ನಮ್ಮ ತಲೆಗದ? ಮತ್ತು ಮಾಡಿವ್ರಿ, ಮತ್ತು ಬರ್ತಂತ ಕಸಿ ಅದು ಹಾಕಿದ ಮೇಲೆ ಮತ್ತು ಏನು ಆಮೇಲೆ ಗುರ್ತೈತಿ ನಮಗೆ ಒಂಥರ ಟಣ್ಣಿಗೆ, ಮತ್ತು ಒಂದು 29,000 ಅಂತಾರ, ಈ ಥರ ಅಂತಾರ ಸುದ್ದಿ ಬಂತೈತಿ. ಮತ್ತು ಮುಂದೆ ಹೆಂಗೆ ಆಗ್ತೇನೆ ರೀ, ಅದೇನು ಮುಂದಿನ ವಿಚಾರ ಅದು. ಈಗ ನೀವು ಹೊಸದಾಗಿ ಹಾಕಿರಿ ಭಾಗದಲ್ಲಿ ಅಂತೇಳಿ ಏನಾದ್ರು ವಿಚಾರ ಮಾಡಕತ್ತಾರನ? ಹಾಂ, ಮಾಡ್ತಾರೆ ಸರ್, ವಿಚಾರ ಮಾಡ್ತಾರೆ. ಇದು ಎಷ್ಟು ಇಳುವರಿಗೆ ಬಂದ ಮೇಲೆ ಅವರು ನಾಟಿ ಮಾಡಿಸ್ತಾರೆ ಅವರು ಎಲ್ಲ ಹೊಲಗಳಿಗೆ. ಈಗ ಬಜಪ್ಪ ಅವ್ರು ಈಗ ಕಬ್ಬು ಹಾಕ್ಬೇಕಪ್ಪ ಅಂತಂದ್ರೆ ನೀರು ಇರಬೇಕು. ನೀರು ಇರಲಿಲ್ಲಪ್ಪ ಅಂದ್ಬಿಟ್ಟು ಮಳೆನೇ ಚೆನ್ನಾಗಿ ಆಗೈತಿ ಮತ್ತು ಚೆನ್ನಾಗಿ ಬಂದೈತಿ ಬೆಳೆ. ಅಂದ್ರೆ ನೀವೇನು ನಿಮ್ದು ಬೋರ್ ಅದ ಏನು ಕೆನಾಲ್ ಅದ? ಬಿಡ್ತೀವಿ ಸರ್, ಹನಿ ನೀರಾವರಿ ಇಲ್ಲ, ಕಾಲೇ ಬಿಡ್ತೀವಿ. ಕೆಲವೊಂದು ಕಡೆ ಅತಿ ನೀರಾಯ್ತು, ಚಲೋ ಜಗ್ಗಿ ಮಳೆ ಬಂತಪ್ಪ ಅಂತಂದ್ರೆ ರೋಗಗಳು ಕೂಡ ಬರ್ತಾವ ಅಂತ ಹೇಳ್ತಾರೆ. ನಿಮಗೆ ರೋಗಗಳು ಅಂತ ಏನು ಸಮಸ್ಯೆ ಬರಲಿಲ್ಲ? ಇಲ್ಲ, ಬರಲಿಲ್ಲ, ರೋಗಗಳು ಸಮಸ್ಯೆ ಏನು ಬರಲಿಲ್ಲ, ಚೆನ್ನಾಗಿ ಬಂದಿತ್ತು. ಈಗ 2,900 ರಿಂದ 3,000 ವರೆಗೆ ರೇಟ್ ಐತಿ ಎಲ್ಲೆಲ್ಲಿ ಹೇಳಕತ್ತಾರ ಅಂತ ಹೇಳಿದ್ರಿ? ಹಾ, ಚಲೋ ಬರ್ತೀರಿ ತೂಕ ನಮಗೆ ಅಷ್ಟು. ಅವ್ರ ಅಂದ್ರ ಒಂದು ಎಕರೆಗ 50 ಟನ್ ಬರ್ತಂತ ಅಂತಾರ. ಚೂರು ಭಾಗ ಕಬ್ಬು ಹಾಕಿದ್ದು ನೋಡಿದ್ದಕ್ಕೂ ಏನು ವ್ಯತ್ಯಾಸ ಅದ ಏನ್ರಿ? ಮತ್ತಿದು ಹೈಟ್ ಆಯ್ತು, ಈಗ ಕಾಯಿ ಗಣಿಕೆ ಆಯ್ತು, ದಪ್ಪ ಆಯ್ತು, ಸ್ವೀಟ್ ಆಯ್ತು, ಇನ್ನ ಕಡ ತಿಂದು ನೋಡಿರಿ. ನೋಡಿವಿ ಸರ್, ಅದು ಸ್ವಲ್ಪ ಸ್ವೀಟ್ ಕಡಿಮೆ ಐತಿ, ಇನ್ನ ಮೇಲೆ ಸೀಟ್ ಐತಿ, ಒಂದು 21 ಏನೋ ಒಂದು 2-3 ಬರ್ತಾವ ಅಂತ ಹೇಳ್ತಾರೆ ಸರ್. ಇನ್ನ ಗ್ರೌತ್ ಇನ್ನ ಬೆಳಿಬೇಕು? ಹಾ, ಬೆಳಿಬೇಕು, ಇನ್ನ 2 ತಿಂಗಳು ಟೈಮ್ ಐತಿ, ಬೆಳಿಬೇಕು. ಈಗ ರೌದಿ ಐತಿಲ್ಲ, ಇದಕ್ಕೆ ಏನಾರು ತೆಗೆದು ಏನಾರು ದನಗಳಿಗೆ ಏನಾರು ಹಾಕ ಏನಾರು ನಡೆದ? ಇಲ್ಲ, ನಿಮ್ದು ಕಬ್ಬು ನೋಡಿದ್ರು ಕೂಡ ಸರಾಸರಿ ದಪ್ಪ ಐತೆ, ಪೂರ ದಪ್ಪನೂ ಇಲ್ಲ, ಪೂರ ತೆಳ್ಳಗೂ ಇಲ್ಲ, ಆದ್ರೂ ಅದಕ್ಕೆ ಹೈಟ್ ಬಹಳ ಆತಲ್ಲ ಬಿದ್ದೈತಿ. ಯಾಕಂದ್ರೆ ಮಣ್ಣು ಬೋದ ಏರುಮಡಿ ಮಾಡಬೇಕಾಗಿತ್ತು, ಬೋದ ಏರಿಸಬೇಕಾಗಿತ್ತು ಎರಡು ಕಡೆ. ಮಾಡಿಲ್ಲ, ನಮಗೆ ಗುರ್ತಿಲ್ಲ ಸರ್, ಅಷ್ಟೇ ಮಾಡಿವಿ. ಮತ್ತೇನು ಹೇಳ್ತೀರಿ ಬಜಪ್ಪ ಅವರ, ಈ ಸಲ ಹೊಸದಾಗಿ ವಿಶೇಷವಾಗಿ ಮಾರಲ್ದಿನ್ನಿ ಮಸ್ಕಿ ಭಾಗದಲ್ಲಿ ಕಬ್ಬನ್ನ ನೀವು ಪ್ರಥಮವಾಗಿ ಹಾಕೊಂಡಿದ್ದಾರೆ ಅಂತ ಹೇಳಿ ನಾ ಹೇಳಿದೆ ನೋಡಿದೀವಿ. ಯಾಕಂದ್ರೆ ದ್ರಾಕ್ಷಿಯನ್ನ ಸಿಗ್ತೀರಿ, ಚಲೋ ಐತೆ, ಚಲೋ ರೇಟ್ ಸಿಗ್ಬಹುದು? ಸಿಗಬಹುದು ಸರ್ ರೇಟ್. ಅಂದ್ರೆ ನೀವು ಹೇಳಿದ ಪ್ರಕಾರ ಈಗ 1,00,000-1.5 ಲಕ್ಷ ರೂಪಾಯಿ ಕರೆ ಬಂಪರ್ ಬೆಳೆ ಅಂತ ಅನ್ಸುತ್ತ? ಅನ್ಸತ್ ಸರ್, ಬಂಪರ್ ಬೆಳೆ 4-5 ಲಕ್ಷ ಬಂಪರ್ ಬೆಳೆ ನಮಗೆ. ಹತ್ತಿ ಹಾಕಿದ್ರೆ ಅಷ್ಟು ರೊಕ್ಕ ನೋಡ್ತಿದ್ದಿಲ್ಲ ಕೊಟ್ಬೇಕು. ಹಂಗ ಮತ್ತೆ ಈ 4 ಎಕರೆ ಹೊಲ ಬಿಟ್ಟು ಮತ್ತೆ ಬೇರೆ ಕಡೆ ಏನಾರು ಹಾಕೊಂಡ್ರಿ ಬೇರೆ ಬೆಳೆ? ಇಲ್ಲ ಸರ್, ಶೇಂಗಾ ಹಾಕಿವಿ. ಭಾಗದಲ್ಲಿ ಕೆಂಪು ಭೂಮಿ ಅದ, ನೀರು ಕೂಡ ಚಲೋ ಅದ, ಇಳುವರಿ ಶೇಂಗಾ ಎಕರೆಗೆ ಎಷ್ಟು ಬರಾಕದ ಸರಾಸರಿ? ಚಲೋ ಬಂದ್ರೆ ಸರ್ 50 ಚೀಲ ಆತವ, 2 ಕ್ವಿಂಟಲ್ ಈಗ 50 ಚೀಲ ಆತವ, 52-50 ಚೀಲ ಎಕರೆಗೆ. ಎಕರೆಗೆ ಮತ್ತೆ ಅವ್ದು ಖರ್ಚು ಐತಿ ಸರ್, ಅದೆಲ್ಲ ಮುರಿಯೋದು ಕತ್ತದು ಎಲ್ಲ ಖರ್ಚು ಬರುತ್ತೆ. ಮಕ್ಕಳು ಎಷ್ಟು ಜನ ಅದಾರೆ ಮಾಡೋರು, ದನ ಕರುಗಳು, ಎತ್ತುಗಳು ಅದಾವ? ಬಾಳೆ ಎತ್ತದವ ಸರ್, 2 ಎತ್ತದವ. ಮತ್ತ ಮಕ್ಕಳು ಅಲ್ಲಿ ಹೋಗ್ಯಾರ ದುಡ್ಯಕ್ಕ? 8 ಸರ್. ನೀವು ದುಡಿತೀರಿ ಎಲ್ಲ, ಎಡಿ ಪಟ್ಟಿ ಕೂರ್ಗಿ ಎಲ್ಲ ಎತ್ತಿನ ಗಳವು ಮಾಡ್ತೀರಿ? ಎಲ್ಲ ಮಾಡ್ತೀವಿ ಸರ್, ಮತ್ತೆ ನಾವು ಮಾಡ್ಬೇಕು ಎಲ್ಲ ಮಾಡ್ತೀವಿ. ದನಗಳು ಹಾಲು ಕೊಡಕ್ಕೆ ಮನೆಗೆ ಹುಡ್ರದವ ಹೈನ? ಇಲ್ಲಲ್ಲ ಸರ್, ಆಕಳು ಇಲ್ಲ, 2 ಐತಿ. ಮತ್ತೆ ಏನು ಮಾಡ್ತೀವಿ, ಮನೆಯವರೆಲ್ಲರೂ ನೀವೇ ನೋಡ್ಕೊಂಡು ಹೋಗ್ತೀರಿ? ನಾವೇ ನೋಡ್ಕೊತೀವಿ ಮನೆಯವ್ರ. ನಿಮ್ದು ಹೊಲದಲ್ಲಿ ಮನೆ ಅದ ನಿಮ್ದು? ಯಾಕಂತಂದ್ರೆ ಊರು ಬಿಟ್ಟು ಹೊರಗೆ ಬಂದಿರಿ, ಒಂದೆರಡು ಆಕಳು ಮಾಡ್ಕೊಂಡು ಇವು ಮಾಡ್ಕೊಂಡು ಮಾಡಿದ್ವಿ ಸರ್. ಏನು ಮಾಡ್ತಿದ್ವಿ, ಮೇಸರ್ ಯಾರಿಲ್ಲ, ಇಲ್ಲಿ ಮಾಡಬೇಕು, ಹೊಲದಾಗ ಮಾಡಬೇಕು, ಮೇಸರ್ ಯಾರು? ಅದಕ್ಕೆ ಹಂಗಾಗಿ ಪರಿಸ್ಥಿತಿ ನೋಡ್ಬೇಕಲ್ರಿ ಸರ್. ಇಲ್ಲಿದ್ರೆ ಮತ್ತೆ ಹೊಲದಾಗ ಕೆಲಸ ಮಾಡಕ್ಕೆ, ಮೋಟ್ರ್ ಚಾಲು ಮಾಡಕ್ಕೆ ಅಲ್ಲಿಂದ ಬರೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಸೆಟ್ ಆಗಿವಿ. ಒಳ್ಳೆಯದು ಬಜಪ್ಪ ಅವರೇ, ಭಾಳಷ್ಟು ಪರಿಶ್ರಮದಿಂದ ಮತ್ತು ಮಾಹಿತಿ ಪಡೆದುಕೊಂಡು ಈ ವರ್ಷ 4 ಎಕರೆ ಪ್ರದೇಶದಲ್ಲಿ ಕಬ್ಬನ್ನು ಹಾಕೊಂಡಿದ್ದೀರಿ. ಆದ್ರೂ ಕೂಡ ಪ್ರಥಮ ಬಾರಿಗೆ ನೀವು ಪ್ರಯೋಗ ಮಾಡಿದ್ದೀರಿ, ಚೆನ್ನಾಗಿ ಇಳುವರಿ ಕೂಡ ಬಂದಿದೆ, ಒಳ್ಳೆ ರೇಟ್ ಸಿಗಲಿ. ಅನಂತರ ನಿಮ್ಮ ಹಾಗೆ ರೈತ ಬಾಂಧವರು ಪ್ರತಿ ವರ್ಷ ಸಾಂಪ್ರದಾಯಿಕ ಬೆಳೆಗಳನ್ನು ಹಾಕದೆ ಬೆಳೆ ಪರಿವರ್ತನೆಯನ್ನು ಮಾಡಿ ಅಲ್ಪ ಸ್ವಲ್ಪ ಭೂಮಿಯನ್ನು ಬೆಳೆ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಲಾಭ ಸಿಗುತ್ತೆ. ನೀವು ಹಾಕ್ಕೊಂಡಂತೆ ಈ ಕಡೆ ಸ್ವಲ್ಪ ಮುಖ ಮಾಡಲಿ, ನಿಮ್ಮ ಕಬ್ಬಿನ ಬೇಸಾಯದ ಅನುಭವಗಳು ಒಳ್ಳೆ ಲಾಭ ತರಲಿ ಅಂತ ಹೇಳ್ತಾ ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕಬ್ಬಿನ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಆಕಾಶವಾಣಿ ಒಕ್ಕೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಸೃಷ್ಟಿ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಅದರದ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಭಾರತಿ, ನನ್ನ ಜೊತೆ ಇದ್ದಾರೆ. ನಾನು ನಿಮ್ಮ ಭಾರತ್. ನಮಸ್ಕಾರ ಸ್ನೇಹಿತರೆ. ಭಾರತ್, ಇವತ್ತು ನಾನು ಆಫೀಸಿಂದ ಬರ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಚುನಾವಣಾ ಆಯೋಗದ ದೊಡ್ಡ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕು ಅಂತ ಹೇಳಿತು. ಜೊತೆಗೆ ಬ್ಯಾನರ್ ನಲ್ಲಿ ಇದರ ಉಪಯೋಗವನ್ನು ಕೂಡ. ಸರಿಯಾಗಿ ಹೇಳಿದೆ ಭಾರತ್. ಆದ್ರೆ ನಮ್ಗೆ ಈ ವಿಷಯನ ತಿಳಿಸ್ಕೊಡೋದಾರೆ ಯಾರು? ನಮ್ ಚುನಾವಣಾ ಅಂಕಲ್ ಇದಾರಲ್ಲ, ಚಿಕ್ಕಪ್ಪನ ಹತ್ರ ಇದ್ದೇ ಇರುತ್ತೆ. ಕರೆಕ್ಟ್. ಅಲ್ಲಿ ನೋಡು, ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾಗೆ ಎದುರಿಗೆ ಬಂದ್ರು. ನಮಸ್ತೆ ಚಿಕ್ಕಪ್ಪ, ನಾವಂತೂ ಚೆನ್ನಾಗಿದ್ದೀವಿ. ಆದ್ರೆ ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಏನಪ್ಪ ಅದು? ಮತ್ತೆ ಅದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಹೇಳುವಂತದ್ದು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ನೀವು ಚುನಾವಣಾ ಆಯೋಗದ ಆ ಹೊಸ ಅಭಿಯಾನದ ಬಗ್ಗೆ ಕೇಳೇ ಇರ್ತೀರಾ. ಅದರಲ್ಲಿ ಮತದಾರರು ತಮ್ಮ ವೋಟರ್ ಐಡಿ ಜೊತೆಗೆ ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರಲ್ಲ. ಹೌದು, ಈ ನನ್ನ ವೋಟರ್ ಐಡಿಯನ್ನ ಆಧಾರ್ ಜೊತೆ ಲಿಂಕ್ ಕೂಡ ಮಾಡ್ಬಿಟ್ಟಿದ್ದೀನಿ. ಅರೆ ವಾ ಚಿಕ್ಕಪ್ಪ, ಒಂದು ವಿಷಯವಂತೂ ಸ್ಪಷ್ಟ ಆಯ್ತು, ನೀವ್ ಯಾವಾಗಲೂ ಎಲ್ಲದರಲ್ಲೂ ಕೂಡ ಬಹಳ ಅಪ್ಡೇಟ್ ಆಗಿರ್ತೀರಿ ನೋಡಿ, ಅಲ್ವಾ ಭಾರತಿ? ಕರೆಕ್ಟ್ ಹೇಳಿ. ಸರಿ ಚಿಕ್ಕಪ್ಪ, ಇವತ್ತು ನಮ್ಮ ಶ್ರೋತೃಗಳಿಗೆ ತಮ್ಮ ಮತದಾನದ ಗುರುತಿನ ಚೀಟಿಯನ್ನು ತಮ್ಮ ಆಧಾರ್ ಕಾರ್ಡ್ ಜೊತೆ ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ಕೊಡಿ. ಓ, ಯಾಕಾಗ್ಬಾರ್ದು? ನನಗ್ ಗೊತ್ತಿದೆ, ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಹೊಸ ಬದಲಾವಣೆ ನಮಗೆ ನಮ್ಮ ಲೋಕತಂತ್ರಕ್ಕೆ ಎಷ್ಟು ಲಾಭದಾಯಕ. ಲಿಂಕ್ ಮಾಡಿಸೋದ್ರಿಂದ ಸಾಕಷ್ಟು ಲಾಭಗಳಿವೆ. ಆದ್ರೆ ಚಿಕ್ಕಪ್ಪ, ಇದರಿಂದ ಏನೇನ್ ಲಾಭಗಳಿವೆ ಅಂತ ಸ್ವಲ್ಪ ಹೇಳ್ತೀರಾ? ಜಗತ್ತಿನಾದ್ಯಂತ ಎಲ್ರು ನಮ್ ಚುನಾವಣಾ ಪ್ರಕ್ರಿಯೆಯನ್ನ ಅಷ್ಟೊಂದು ಶ್ಲಾಘಿಸೋದು, ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನ ಇನ್ನಷ್ಟು ಪಾರದರ್ಶಕ ಆಗಿಸೋದಕ್ಕೋಸ್ಕರ ಈ ಚುನಾವಣಾ ಆಯೋಗ ಒಂದು ಅದ್ಭುತ ಕೆಲಸನ ಶುರು ಮಾಡಿದೆ. ಈ ಆಯೋಗ ನಮ್ಮ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಕಾರ್ಡ್ ಇದನ್ನ ಒಂದುಗೂಡಿಸೋ ಒಂದು ವಿಶೇಷ ಅಭಿಯಾನನ ಶುರು ಮಾಡಿದೆ. ಆಯೋಗದ ನಂಬಿಕೆ ಏನಪ್ಪಾ ಅಂತಂದ್ರೆ, ಈ ಮಿಷನ್ ನಿಂದ ಮತದಾರರನ್ನ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ದಾಖಲೆ ಮಾಡಬಹುದು ಅಂತ. ಈಗ ಹಲವಾರು ಜಾಗಗಳಲ್ಲಿ. ಚಿಕ್ಕಪ್ಪ, ಆದ್ರೆ ನಾವೆಲ್ಲರೂ ನಮ್ ನಮ್ಮ ವೋಟರ್ ಐಡಿ ಮತ್ತು ಆಧಾರ್ ಅನ್ನ ಲಿಂಕ್ ಮಾಡಿಸ್ಲೇಬೇಕಾ? ನೋಡು ಭಾರತ್, ಇದಕ್ಕೆ ಯಾರನ್ನೂ ಬಾಧ್ಯರು ಅಂತ ಹೇಳೋದಕ್ ಆಗೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಹೀಗ್ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಇದರಿಂದ ನಾವು ನಮ್ಮ ದೇಶದ ಲೋಕತಾಂತ್ರಿಕ ಚುನಾವಣಾ ಪ್ರಕ್ರಿಯೆಯನ್ನ ಸಾಕಷ್ಟು ಬಲಶಾಲಿಯಾಗಿ ಮತ್ತೆ ಪಾರದರ್ಶಕವಾಗಿ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ. ಪಟ್ಟಿಯಿಂದ ಕೈ ಬಿಡಲಾಗುತ್ತಾ? ಏ, ಖಂಡಿತವಾಗಿಯೂ ಇಲ್ಲ. ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಇದನ್ನ, ಆಧಾರ್ ಮತ್ತೆ ಚುನಾವಣಾ ಐಡಿಗಳನ್ನ ಲಿಂಕ್ ಮಾಡದೇ ಇದ್ರೆ ಯಾರ ಹೆಸರನ್ನು ಕೈ ಬಿಡೋದಿಲ್ಲ ಅಂತನೂ ಪ್ರಕಟಣೆ ನೀಡಿದೆ. ಜೊತೆಗೆ ಬೇರೆ ಯಾವ ಕೋರಿಕೆಯನ್ನು ಸಹ ಇದರ ಆಧಾರದ ಮೇಲೆ ನಿರಾಕರಿಸೋ ಹಾಗೆ ಯೋಚನೆ ಮಾಡಿ. ನಾವು ಈ ಪ್ರಕ್ರಿಯೆಯನ್ನ ಕೈಗೊಳ್ಳೋದ್ರಿಂದ ನಮ್ಮ ದೇಶದ ಲೋಕತಾಂತ್ರಿಕ ಪ್ರಕ್ರಿಯೆಯನ್ನು ಎಷ್ಟು ಬಲಿಷ್ಠವಾಗಿಸ್ತಾ ಇದ್ದೇವೆ ಅಂತ. ಅರೆ, ನಾವಿಲ್ಲೆಲ್ಲ ಮಾತಾಡ್ತಾ ಇದ್ದ ಹಾಗೆ ಕಲ್ಪನಾ ಕೂಡ ಬಂದೇ ಬಿಟ್ರು, ನಮ್ಮ ಸೈಬರ್ ಎಕ್ಸ್ಪರ್ಟ್ ಕಲ್ಪನಾ. ಎಲ್ರಿಗೂ ನಮಸ್ಕಾರ. ಭಾರತಿ ಅಕ್ಕ, ಒಂದ್ ವಿಷಯ ಹೇಳಿ. ಏನು? ಈಗ ನಮ್ಮೆಲ್ಲರಿಗೂ ಒಂದೇ ಸರ್ತಿ ಇದಪ್ಪ ಮಾತು ಅಂದ್ರೆ, ಈಗ ನೀವೆಲ್ಲರೂ ಕೇಳಿ ಏನ್ ಚರ್ಚೆ ನಡೀತಾ ಇದೆ ಬೆಳಗ್ ಬೆಳಗ್ಗೆ ಅಂತ ಆ ಉದ್ಯಾನವನದಲ್ಲಿ. ಅರೆ ರಾಹುಲ್, ಆವಾಗಿನಿಂದ ಮೊಬೈಲ್ ಹಿಡ್ಕೊಂಡು ಅದೇನ್ ಮಾಡ್ತಿದ್ಯಾ? ಆಮೇಲೆ ಮಾಡಬಾರ್ದ, ಈಗ ವ್ಯಾಯಾಮ ಮಾಡು. ಅಜಯ್, ಒಂದ್ ಲಿಂಕ್ ಬಂದಿತ್ತು, ಅದನ್ನೇ ಭರ್ತಿ ಮಾಡ್ತಾ ಇದ್ದೆ. ಇವತ್ತೇ ಈಗ ಮಾಡ್ಬಿಡ್ತೀನಿ ಈ ಕೆಲ್ಸ. ಅರೇ ರಾಹುಲ್, ಅಂತದ್ ಯಾವ್ದು ನಿನ್ಗೆ ಅರ್ಜೆಂಟ್ ಕೆಲ್ಸ? ಇಷ್ಟು ಬೆಳಿಗ್ಗೆ ಶುರು ಮಾಡ್ಕೊಂಡ್ ಬಿಟ್ಟಿದ್ಯಾ? ಅರೆ ದೀಪ, ನಾನಿನ ಹತ್ರ ಹೇಳೋದು ಅಶೋಕ್, ಶರೀರದ ವ್ಯಾಯಾಮ ಜೊತೆ ಈ ಎಲ್ಲ ಮುಖ್ಯ ವಿಷಯಗಳ ಮೇಲೂ ಕೂಡ ಗಮನ ಕೊಡ್ಬೇಕು, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ. ಅರೆ ರಾಹುಲ್, ಈಗ ನಮ್ಮನ್ನು ಇದ್ ಬಗ್ಗೆ ಅಪ್ಡೇಟ್ ಮಾಡ್ರಿಯನ್ನ ಶುರು ಮಾಡಿದೆ. ಇದ್ರ ಉದ್ದೇಶ ಡುಪ್ಲಿಕೇಸಿ ಮತ್ತು ಅಕ್ರಮ ಈ ಎರಡನ್ನ ತಡೆಯೋದಕ್ಕೆ. ಹಾ ರಾಹುಲ್, ಲಿಂಕ್ ಹೇಗ್ ಮಾಡ್ಬೇಕು ಅಂತ ಅರ್ಥ ಆಯ್ತು, ಆದ್ರೆ ಇದರಿಂದ ಅಕ್ರಮ ಹೇಗೆ ತಡಿಬಹುದು ಅದನ್ನ ಸ್ವಲ್ಪ ತಿಳಿಸ್ತೀಯಾ? ಕೆಲವರು ತಪ್ಪಾಗಿ ಅಥವಾ ವಿಷಯ ತಿಳಿಯದೆ ಇರೋದ್ರಿಂದ ನಿಮ್ಮ ವೋಟರ್ ಐಡಿ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅರ್ಜಿಯನ್ನ ಕೊಟ್ಟಿರ್ತೀರಿ, ಮತ್ತೆ ನಂತರ ಕೆಲಸದ ನಿಮಿತ್ತ ಇನ್ನೊಂದು ಊರಿಗೆ ಹೋಗಿದ್ರೆ ಅಲ್ಲೂ ಅರ್ಜಿ ಸಲ್ಲಿಸ್ತೀರಿ. ಒಬ್ಬ ವ್ಯಕ್ತಿ ಒಂದು ಊರಿನಲ್ಲಿ ವಾಸ ಇರೋದಕ್ಕೆ ಸಾಧ್ಯ ಅಲ್ವೇ? ಇಲ್ಲ, ವಾಸಿಸ್ತಿದ್ದಾನೆ, ಚುನಾವಣೆ ಮಧ್ಯೆ ತನ್ನ ನಗರದಲ್ಲಿನ ವೋಟರ್ ಐಡಿಯ ಪ್ರಯೋಗ ಮಾಡಿರ್ತಾನೆ, ಆದ್ರೆ ಅವನ ಹುಟ್ಟೂರಿನ ವೋಟರ್ ಲಿಸ್ಟ್ ನಲ್ಲಿ ಅವನ ಹೆಸರು ಸೇರಿರುತ್ತೆ ಅಲ್ವಾ? ಇದನ್ನೇ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ಮತ್ತು ಅವನ ಹುಟ್ಟೂರಿನಲ್ಲಿ ಅವನ ಹೆಸರಿನಲ್ಲಿ ವೋಟ್ ಹಾಕೋದು ಅಥವಾ ಡುಪ್ಲಿಕೇಸಿಯ ದೂರುಗಳು ಕೇಂದ್ರೀಯ ಚುನಾವಣಾ ಆಯೋಗವನ್ನು ತಲುಪಿದಾಗ ಒಂದು ಆದೇಶವನ್ನ ನೀಡಲಾಗಿತ್ತು. ದೇಶದ ನಾಗರಿಕರ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನ ಜೋಡಿಸಲಾಗುವುದು, ಜಾರಿ ಮಾಡಲಾಗಿದೆ. ಹೌದು ಗೆಳೆಯ, ನೀನು ಅತ್ಯಂತ ವಿಶದವಾಗಿ ವಿವರಿಸಿದೀಯಾ. ಈ ಆಧಾರ್ ಮತ್ತು ವೋಟರ್ ಐಡಿ ಲಿಂಕ್. ಅರೆ, ಆನ್ಲೈನ್ ಅಲ್ಲೇ ತಾನೇ ಮಾಡಬೇಕಾಗಿರೋದು? ಯಾವ ಕ್ಯೂ ನಲ್ಲಿ ನಿಲ್ಬೇಕಾಗಿದೆ? ಸರಿ, ಹಾಗಾದ್ರೆ ನಡೀರಿ. ಇಂತಹ ಮಹತ್ವದ ವಿಷಯವನ್ನ ನಿಮ್ಗೆಲ್ಲ ತಿಳಿಸಿದೀನಿ. ಈಗ ಒಂದ್ ಲೋಟ ಚಹಾ ಕುಡಿಬೇಕು, ಏನಂತೀರಿ? ಅರೆ, ಖಂಡಿತ. ಈಗ ನಮ್ಮ ಸೆಲೆಬ್ರಿಟಿ ಐಕಾನ್ ಏನ್ ಹೇಳ್ತಾ ಇದ್ದಾರೆ ಕೇಳೋಣವಾ. ಕೌನ್ ತುಝಿಯೋ ಪ್ಯಾರ್ ತೆರೇಗಾ ಜೈಸೆ ಮೈನ್ ಕರ್ತಾ ರಹಾ ಹೈ. ಮೈ ಭೀ ಆಪ್ಕಿ ಹಿ ತರಹ ದೇಶ್ ಕಿ ಏಕ್ ಸಜಗ್ ಔರ್ ಜಿಮ್ಮೇದಾರ್ ನಾಗರಿಕ್ ಔರ್ ಮತದಾತಾ ಹೂಂ. ಮೈ ಆಜ್ ಆಪ್ಸೆ ಯೇ ಕಹನೆ ಆಯಿ ಹೂಂ ಕಿ ನಿರ್ವಾಚನ್ ಆಯೋಗ್ ಕಿ ಯೇ ಜೋ ನಯಿ ಪಹಲ್ ಹೈ ನಾ, ಜಿಸ್ಮೇ ಆಪ್ಸೆ ಆಪ್ಕೆ ಆಧಾರ್ ಕಾರ್ಡ್ ಕೋ ವೋಟರ್ ಐಡಿ ಸೇ ಜೋಡ್ನೆ ಕಿ ಅಪೀಲ್ ಕಿ ಜಾ ರಹಿ ಹೈ. ಇಸ್ಮೇ ಬಢ್ ಚಢ್ ಸಾಥ್ ಹಿ ಯೇ ಭೀ ಗುಜಾರಿಶ್ ಕರೂಂಗಿ ಕಿ ಅಪ್ನೆ ಪರಿವಾರ್ ರಿಶ್ತೇದಾರ್ ದೋಸ್ತೋಂ ಕಿ ಭೀ ಮದದ್ ಕಿ ಹಮಾರೇ ಲೋಕತಂತ್ರ ಕೋ ಮಜಬೂತ್ ಬನಾನೆ ಮೇ ಬಹುತ್ ಮಜಬೂತ್ ಕಡಿ ಸಾಬಿತ್ ಹೋಗಾ. ಜೈ ಹಿಂದ್. ಚುನಾವಣಾಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಏನೋ ಹೇಳ್ತಾ ಇದ್ದಾರೆ, ಏನದು ಬನ್ನಿ ಕೇಳೋಣ. ಭಾರತೀಯ ಸಂವಿಧಾನ 18 ವರ್ಷ ಅಧಿಕ ಆಯು ಕೆ ಸಭೀ ಭಾರತೀಯೋ ಕೋ ಏಕ್ ವ್ಯಕ್ತಿ ಏಕ್ ವೋಟ್ ಕೆ ಆಧಾರ ಪರ್ ಚುನಾವ್ ಮೇ ವೋಟ್ ದೇನೆ ಕಾ ಅಧಿಕಾರ ದೇತಾ ಹೈ. ಇಸ್ ಅಧಿಕಾರ ಕೆ ಸಹೀ ಉಪಯೋಗ ಕೆ ಲಿಯೆ ಯೆ ಅವಶ್ಯಕ ಹೈ ಕಿ ಪ್ರತ್ಯೇಕ ಮತದಾನ ಸೂಚಿ ಮೇ ಏಕ್ ಸೇ ಅಧಿಕ ಬಾರ್ ನಾ ಹೋ. ಇಸ್ ಕೆ ಸಮಾಧಾನ ಹೇತು ಮತದಾತಾ ಕೆ ಆಧಾರ ನಂಬರ್ ಕೋ ಉಸ್ಕೆ ಎಪಿಕ್ ಕಾರ್ಡ್ ಯಾನಿ ವೋಟರ್ ಐ ಡಿ ಸೇ ಜೋಡ್ನೆ ಕಾ ವಿಕಲ್ಪ ದಿಯಾ ಗಯಾ ಹೈ. ಜೋ ಮತದಾತಾ ಆಧಾರ ಕಾರ್ಡ್ ಆನ್ಲೈನ್ ಯಾ ಅಪ್ನೆ ಬೂತ್ ಲೆವಲ್ ಅಧಿಕಾರಿ ಯಾನಿ ಕಿ BLO ಕೋ ದೇನಾ ಹೋಗಾ. ಯೇ ಫಾರ್ಮ್ ಭಾರತೀಯ ನಿರ್ಕಾರ ಆಧಾರ್ ಕೋ ವೋಟರ್ ಐ ಡಿ ಸೇ ಜೋಡ್ನೆ ಸೇ ಪ್ರತ್ಯೇಕ ಮತದಾತಾ ಕಾ ನಾಮ ಏಕ್ ಹಿ ಮತದಾತಾ ಸೂಚಿ ಮೇ ರಹೇಗಾ, ಕೋಯಿ ದೂಸರಾ ವ್ಯಕ್ತಿ ಇಸ್ಕಾ ದುರುಪಯೋಗ ನಹೀ ಕರ್ ಪಾಯೇಗಾ. ಯೇ ಮುಹಿಮ್ ಹಮಾರೇ ವೋಟರ್ ಲಿಸ್ಟ್ ಕೋ ಶುದ್ಧೀಕರಣ ಮೇ ಬಹುತ್ ಮದದ್ ಕರೇಗಿ. ಯೇ ಭೀ ಸುನಿಶ್ಚಿತ ಕಿಯಾ ಗಯಾ ಹೈ ಕಿ ಆಧಾರ್ ಸೇ ಜುಡೇ ಹುಯೇ ಎಪಿಕ್ ಕಾರ್ಡ್ ಕಾ. ಪೀರ್ ಸಿಂಗ್ ಅವರು ವಿಷಯವನ್ನ ಎಷ್ಟು ಸುಲಭವಾಗಿ ಸರಳವಾಗಿ ತಿಳಿಸಿದ್ರು ಅಲ್ವಾ? ಬನ್ನಿ ಈಗ ಎನ್ಜಿಒನಲ್ಲಿ ಕೆಲಸ ಮಾಡ್ತಾ ಇರೋ ಸುರೇಂದ್ರ ತಿವಾರಿ ಅವರ ಮಾತುಗಳನ್ನ ಕೇಳೋಣ. ಇವರು ಮಧ್ಯಪ್ರದೇಶದಲ್ಲಿರುವ ದೂರ ದೂರದ ಹಳ್ಳಿಯಲ್ಲಿರುವ ಜನರ ವೋಟರ್ ಐಡಿಯನ್ನು ಆಧಾರ್ ಜೊತೆ ಲಿಂಕ್ ಮಾಡೋದಕ್ಕೆ ಆನ್ಲೈನ್ ಫಾರಂ ಭರ್ತಿ ಮಾಡೋದಕ್ಕೆ. ಜಿಲ್ಲೆ ಕಾ ನಿವಾಸಿ ಹೂಂ. ಯಹಾಂ ಪರ್ ಮೈ ಏಕ್ ಎನ್ಜಿಒ ಕೆ ಸಾಥ್ ಮತದಾತಾ ಜಾಗರೂಕತಾ ಪರ್ ಕಾರ್ಯ ಕರ್ ರಹಾ ಹೂಂ. ಅಭಿ ಹಮ್ ಮತಗ್ರೂಪ್ ಕರ್ ರಹೇ ಹೈ, ಸಾಥ್ ಹಿ ಹಮ್ ಲೋಗೋ ಕೋ ಅಪ್ನೇ ವೋಟರ್ ಕಾರ್ಡ್ ಕೋ ಆಧಾರ್ ಕಾರ್ಡ್ ಸೇ ಲಿಂಕ್ ಕರಾನೆ ಕೆ ಲಿಯೆ ಹಮ್ ಲೋಗೋ ಕೋ ಯೇ ಭೀ ಬತಾತೆ ಹೈ ಕಿ ವೋ ಅನ್ಯ ಲೋಗೋ ಕೋ ವೋಟರ್ ಕಾರ್ಡ್ ಕೋ ಆಪ್ಕಾ ಜೋ ಉದ್ದೇಶ್ಯ ಹೈ ಉಸೇ ಪೂರಾ ಹೋನೆ ಮೇ ಸಹಾಯತಾ ಮಿಲೇ ಔರ್ ಏಕ್ ಅಚ್ಛೆ ರಾಷ್ಟ್ರ ಕಾ ನಿರ್ಮಾಣ ಹೋ ಸಕೆ. ನಮ್ಮ ಕೇಳುಗರಿಗೆ ಬಿಟ್ಟುಕೊಡೋದಕ್ಕೆ ಸಮಯ ಆಗ್ತಾ ಇದೆ. ಅಂದ್ರೆ ಈ ಸಲ ಯಾರ ರೆಕಾರ್ಡಿಂಗ್ ಕೇಳಿಸ್ತೀರಿ ನೀವು? ಮತದಾನ ಜಂಕ್ಷನ್ ಶುರು ಕಿಯಾ ಹೈ ಆಲ್ ಇಂಡಿಯಾ ರೇಡಿಯೋ ಕೆ ಸಹಯೋಗ ಸೇ ಬಹುತ್ ಹಿ ಅಚ್ಚಿ ಕಾರ್ಯಕ್ರಮ ಹೈ ಔರ್ ಯೇ ಸಿರ್ಫ್ ಜ್ಞಾನವರ್ಧಕ ಹಿ ನಹೀ ಹೈ ಬಲ್ಕಿ ಸಂವಿಧಾನ ಕೆ ಹಮರಿ ಅಧಿಕಾರ ಔರ್ ಕರ್ತವ್ಯ ಕೋ ಜಗಾತಾ ಹೈ ಔರ್ ಹಮೆ ಜಾಗರೂಕ ರಹನೆ ಕೆ ಲಿಯೆ ಪ್ರೇರಣಾ ದೇತಿ ಹೈ. ಹರ್ ಹಫ್ತೆ ಪೂಚೆ ಗಯೆ ಸವಾಲ್ ಭೀ ಬಹುತ್ ಹಿ ರೋಚಕ್ ಔರ್. ಕೇಳುಗರೆ, ಈ ತರಹದ ನಿಮ್ಮ ರೆಕಾರ್ಡಿಂಗ್ ಅನ್ನು ನಮಗೆ ಕಳುಹಿಸಬಹುದು. ಅದು ಆಯ್ಕೆಯಾದರೆ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನ ಪ್ರಸಾರ ಮಾಡ್ತೇವೆ. ಸರಿ ಕಲ್ಪನಾಕ, ಈಗ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ, ಅವರು ಆನ್ಲೈನ್ ಮೊಬೈಲ್ ಕಂಪ್ಯೂಟರ್ಗಳಿಂದ ತಮ್ಮ ವೋಟರ್ಸ್ ಐಡಿ ಪತ್ರವನ್ನ